ಬೀಜಗಳಿಗೆ ಔಷಧಿ ಸಿಂಪರಣೆ ಮಾಡಿ ಅದನ್ನ ಬೀಜೋಪಚಾರ ಮಾಡಿ ಬಿತ್ತಿದ್ರೆ ರೋಗ ರುಜಿನ ನಿಯಂತ್ರಣಕ್ಕೆ ಬರುತ್ತದೆ ಅಂತಕ್ಕಂಥದ್ದು ಬೀಜ. ಅದ ಸರ್, ಇದನ್ನ ಕಲಿಸ್ತಾರೆ ಸರ್, ಪುಡಿ ಕಲಿಸ್ತಾರೆ ಪುಡಿ ಕೊಡ್ತಾರೆ ಅದನ್ನ ಈ ಗೊಬ್ಬರದ ಅಂಗಡಿಯಾರು ಕೊಡ್ತಾರೆ ಸರ್? ಕೃಷಿ ಇಲಾಖೆಯಲ್ಲಿ ತಗೊಳ್ತೀರಾ, ಖಾಸಗಿ ಇಲ್ಲ ಹೊರಗಡೆನೂ ತಗೊಂತೀರಿ ಅಲ್ಲಿನ ತಗಂತೀರಿ ಸರ್, ಎರಡು ಕಡೆ ಸಿಗ್ತಾರೆ ಸರ್. ಅದನ್ನ ಮಿಕ್ಸ್ ಮಾಡ್ತೀರಿ? ಹೇಗೆ ಮಿಕ್ಸ್ ಮಾಡೋದು? ಮಿಕ್ಸ್ ಮಾಡಿ ಕಲಿಸಿ ಇಟ್ಟುಬಿಡಕ್ಕೆ ಸರ್. ಕಲಿಸಿ ಇಡ್ತೀರಿ? ಅದು ಅಂದ್ರೆ ಇದು ಬರಲ್ರಿ, ಹುಳ ಹತ್ತಲ್ ಸರ್. ಹುಳ ಹತ್ತದಿಲ್ಲ? ಹುಳ ಹತ್ತಲ್ ರೀ. ಕಲಿಸಿ ಎಷ್ಟು ಸಮಯದೊಳಗೆ ಬಿತ್ತನೆ? ಒಂದು 2-3 ತಿಂಗಳ ಕಲಿಸಿ ಇಡ್ತೀರಿ ಸರ್. ಹೌದು ಸರಿ. ಈಗ ಬಿತ್ತನೆಗೆ ನೀವು ಬಳಸುವ ಯಂತ್ರಗಳು ಅಥವಾ ವಿಧಾನಗಳು ಏನು? ಕೂರಿಗೆ ಸರ್. ಈಗ ನಾವು ಈಗೆಲ್ಲ ಮಿಷಿನ್ಗಳು ಬಂದಿದೆ ಅಂದ್ರೆ ಕೂರಿಗೆ ಕಬ್ಬಿಣದ ಇವೆಲ್ಲ ಬಂದಿದೆ. ಅದೇ ಟ್ರ್ಯಾಕ್ಟರ್ ಸರ್, ಕೂರಿಗೆಲ್ಲಿದ್ದ ಬಿತ್ತಿಸ್ತಾರೆ ಟ್ರ್ಯಾಕ್ಟರ್. ಟ್ರ್ಯಾಕ್ಟರ್ ಈಗ ನಡುಕಟ್ಟಿನ ಕೂರಿಗೆ ಅಂತಾರೆ, ಅದರಲ್ಲಿ ಹೆಂಗೆ ಆ ಥರದ್ದು ಬಳಸ್ತೀರಾ? ಇದು ಸರ್ ಟ್ರ್ಯಾಕ್ಟರ್ ಕೂರಿಗೆ ಇರ್ತೈತೆ ಸರ್, ಅದ್ರನ್ನ ಇದು ಅದರಲ್ಲೇ ಬಳಕೆ ಮಾಡಿ. ಅದೇ ಅದರಲ್ಲೇ ಬಿತ್ತು ಸರ್. ಗೊಬ್ಬರ ಸಾಲಿನ ಸಾಲಿಗೆ ಏನಾದರೂ ಅಂತರಗಳು ಇರಬೇಕಾ? ಇಲ್ಲ ಸರ್, ಕರೆಕ್ಟ್ ಕರೆಕ್ಟ್ ಬರ್ತದೆ ಸರ್. ಎಷ್ಟು ಇರಬೇಕು ಅದು ಸಾಲಿನ ಸಾಲ? ಅದು ಒಂದು 4 ಸಾಲ ಇರ್ತದೆ ಸರ್. 4 ಸಾಲ ಇರುತ್ತೆ ಸರಿ. ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಗ್ಯಾಪ್ ಎಷ್ಟು ಇರ್ತದೆ ಅಂತ? ಒಂದು ಗ್ಯಾಪ್ ಅಂದ್ರೆ ಸರ್ ಒಂದು 18 ಇಂಚ್ ಅಷ್ಟು ಅಂತರ ಇರ್ತದೆ. ಬಿತ್ತನೆ ಮಾಡ್ತೀರಿ? ಹೌದು ಸರ್. ಬಿತ್ತನೆ ಮಾಡಿ ಎಷ್ಟು ದಿನದಲ್ಲಿ ಅಂದ್ರೆ ಆರಂಭದಲ್ಲಿ ಉಳ್ಳಗಡ್ಲಿಗೆ ಏನಾದರೂ ಸಮಸ್ಯೆಗಳು ಕಾಣಿಸ್ಕೊಳ್ತಾವೆ ಹೇಗೆ? ಈಗ ಕೀಟಬಾಧೆ ಆಗಿರ್ಬೋದು, ರೋಗ ಆಗಿರ್ಬೋದು. ರೋಗ ಕೀಡಿ ಬರ್ತದೆ ಸರ್. ಯಾವಾಗ ಬರ್ತದೆ ಅದು? ಏನೆಲ್ಲ ಬಿತ್ತಿದ ಮೇಲೆ ಒಂದು 21 ದಿನಕ್ಕೆ ಚಲುವಾಗಿಬಿಡ್ತದೆ ಸರ್. ಆಮೇಲೆ ಎಲೆ ಎಲ್ಲ ತಿನ್ನೋದು, ಇದು ತಿನ್ನೋದ್ರಿ, ಹಂಗಾಗಿ ಇದಾಗ್ತದೆ. ಅದನ್ನೆಲ್ಲ ಹೇಗೆ ನಿಯಂತ್ರಣ ಮಾಡ್ಕೊಳ್ತೀರಿ ನೀವು? ಏನು ಸರ್ ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ? ಅದು ಔಷಧಿ ಹೊಡಿತೀವಿ ಸರ್. ಯಾವ ಥರದ ಔಷಧಿಗಳು? ಯಾರನ್ನ ಸಂಪರ್ಕಿಸ್ತೀರಿ ನೀವು? ಕೃಷಿ ಅಧಿಕಾರಿಗಳನ್ನ ಸಂಪರ್ಕಿಸ್ತಿರೋ? ಅಂಗಡಿಯಲ್ಲಿ ಹೋಗಿ ಔಷಧಿ ತರ್ತೀರಿ? ಅಂಗಡಿಯಲ್ಲಿ ತರ್ತೀವಿ ಸರ್. ಅಂಗಡಿಯಲ್ಲಿ ಹೇಳಿದ್ರೆ ಅಂಗಡಿಯಲ್ಲಿ ತರ್ತೀರಿ, ಆಮೇಲೆ ಅಲ್ಲಿನೂ ತರ್ತೀವಿ ಸರ್, ಕೃಷಿ ಇಲಾಖೆದಾಗ ತರ್ತೀವಿ. ಸರ್ ಇದಲ್ಲದೆ ಮತ್ತೆ ಏನು ಸಮಸ್ಯೆಗಳು ಇರ್ತಾವ ಆಗ? ಏನಿಲ್ಲ ಸರ್, ಅದೇ ಇದು ರೋಗ ಅಷ್ಟೇ, ಕೀಡಿ ಅಷ್ಟೇ ಸರ್ ನಮ್ಮಲ್ಲಿ. ಇದು ಸಂಪೂರ್ಣವಾಗಿ ಮಳೆ ಆಶ್ರಿತ ಬೆಳೆ? ಮಳೆ ಅಂದ್ರ ಸರ್ ವಾತಾವರಣ ಗಾಳಿಗೇನು ಬೆಳಿತೈತೆ ಸರ್, ಇದು ಇಬ್ಬನಿಗೂ ಬೆಳೆ ಇಬ್ಬನಿಗೆ ಬೆಳಿತಾರೆ ಥಂಡಿಗೆ ರೀ, ಥಂಡಿಗೆ. ಸೊ ಹಾಗಾಗಿ ಚಳಿಗಾಲಕ್ಕೆ ಇದನ್ನ ಆಯ್ಕೆ ಮಾಡ್ಕೊಳ್ತಾ ಸರ್ ಆರಾಮಾಗಿ ಬಂದ್ಬಿಡ್ತಲ್ಲ ಬಂದ್ಬಿಡ್ತದೆ ಸರ್ ಬಂದ್ ಅನ್ನೋತಕ್ಕಂಥ ಕಾರಣಕ್ಕಾಗಿ ಉಳ್ಳಗಡ್ಲಿಯನ್ನ ನಿಮ್ಮಲ್ಲಿ ಜಾಸ್ತಿ ಬೆಳೀತಾ ಹೋಗ್ತಾರೆ ಅಂತ ಅನ್ಸುತ್ತೆ. ಸೊ ವಾತಾವರಣದ ಪೂರಕ ಇದಕ್ಕೆ ಸಹಾಯ ಆಗ್ತದೆ, ಚಳಿ ವಾತಾವರಣ. ಚಳಿ ವಾತಾವರಣ ಇಬ್ಬನಿಗೇನೆ ಇದು ಬೆಳೆ ಬಂದ್ಬಿಡ್ತದೆ ಸರ್. ಈಗ 3 ತಿಂಗಳಲ್ಲಿ ಖರ್ಚು ಏನೇನು ಬರ್ತಾರೆ ಒಂದು ಎಕರೆಗೆ ಸಾಮಾನ್ಯವಾಗಿ? ಸಾಮಾನ್ ಅಂದ್ರೆ ಒಂದು 5,000 ಬರ್ತದೆ ಸರ್. ಏನೇನು ಯಾವ್ಯಾವ್ದಕ್ಕೆ? ಎಣ್ಣೆ ಹೊಡಿಯೋದ್ರಿ, ಆಮೇಲೆ ಎಲ್ಲ ಅವ್ರ ಕೂಲಿಗಾರಿಗೆ ಕೊಡೋದ್ರಿ. ಎಲ್ಲ ಕೂಲಿ ಕೆಲಸಗಳು ಏನೇನು ಇರ್ತದೆ ಇದರಲ್ಲಿ? ಅವ್ರಿಗೆ ಔಷಧ ಹೊಡಿತಾರಲ್ಲ ಸರ್, ಅವ್ರಿಗೆ ಕೊಡ್ಬೇಕಲ್ಲ ಸರ್. ಅಂದ್ರೆ ನೀವು ಮನೆಯವ್ರು ಯಾರು ಅದ್ರಲ್ಲಿ ತೊಡಸ್ಕೊಳ್ಳಲ್ಲ? ಇಲ್ಲ ಇಲ್ಲ, ಒಂದು ಅಂದ್ರೆ ಉಳಿ ಇರ್ತೈತಲ್ಲ ಸರ್ ಕಾಲು, ಹಂಗಾಗಿ ಇದನ್ನ ಮಾಡಿ ಸಮಸ್ಯೆ ಹಚ್ಚೆ ಹೊಡಿಸ್ತೆ ಸರ್. ಅದು ಎಲ್ಲ ಮೈಗೆ ಹಚ್ಚಿದ್ರೆ ಒಂಥರ ಉಪ್ಪು ಗುಳಿ ಎದ್ದು ಬಿಡ್ತಾವೆ ಸರ್. ಹೌದಾ? ಗುಳಿ. ಈಗ ಅವರು ಎಣ್ಣೆ ಹೊಡೆಯೋರೆಲ್ಲ ಏನಾದರೂ ಕಾಲು ಚೀಲ ಇಂಥವ್ರು ಬಳಸ್ತಾರೆ ಸರ್? ಹಾಕೊಳ್ತಾರೆ. ಸರಿ, ಆ ಥರದಕ್ಕೆ ಔಷಧಿ ಹೊಡೆಯೋದಕ್ಕೆ ಆಳುಗಳನ್ನು ಬಳಸ್ತೀರಿ ಸರ್. ಮತ್ತೆ ಕಳೆ ನಿರ್ವಹಣೆ ಮಾಡೋದಕ್ಕೆ ಏನಾದರೂ ಅಗತ್ಯ ಇರ್ತದೆ? ಕಳೆ ತೆಗಿಸ್ತೀರಿ ಸರ್. ಕಳೆ ಬರ್ತದೆ ಇದ್ರೆ? ಬರ್ತದೆ ಸರ್. ಉಳ್ಳಾಗಡ್ಡೆ ತೆಗಿಸ್ತೀರಿ ಸರ್, ಮೆಣಸಿನಗಿಡ ತೆಗಿಸ್ತೀರಿ? ಅಲ್ಲ, ಈ ಉಳ್ಳಗಡ್ಡೆಯಲ್ಲಿ ಉಳ್ಳಗಡ್ಡೆ ತೆಗೆಸಲ್ಲ ಸರ್, ಗಡ್ಡೆ ಹೊಡೆಸ್ತೀರಿ ಸರ್. ಗಡ್ಡೆ ಹೊಡೆಸಿದ್ರೆ ಏನಾಗಲ್ಲ ಸರ್? ಕಳೆ ಜಾಸ್ತಿ ಬರಲ್ಲ? ಬರಲ್ಲ ಸರ್, ಬರಲ್ಲ. ಹಾಗಾಗಿ ಕಳೆ ನಿರ್ವಹಣೆಯ ಸಮಸ್ಯೆ ಕಡಿಮೆ ಇದೆ? ಕಡಿಮೆ ಸರ್. ಇಷ್ಟು ಕೆಲಸ ಆದ್ಮೇಲೆ ಮುಂದೆ ಏನು ಕೆಲಸ ಇರಲ್ಲ? ಇರಲ್ಲ ಸರ್, ಈಗ ಆಯ್ತು ಲಾಸ್ಟ್ ಸರ್. 3 ತಿಂಗಳಾದ್ಮೇಲೆ ಕಟಾವಿಗೆ ಬರ್ತಾ ಇದಾವೆ? ಹ್ಞೂ ಸರ್. ಉಳ್ಳಗಡ್ಡೆ ಹೌದಲ್ವಾ? ಈಗ ನೆಕ್ಸ್ಟ್ ಫೆಬ್ರವರಿ 1 ವೀಕ್ಗೆಲ್ಲ ಕಟಾವ್ ಮಾಡ್ತಾರೆ ಸರ್. ಅದನ್ನ ಕಟಾವ್ ಮಾಡುವ ವಿಧಾನ ಏನು, ಹೆಂಗೆ ಕೀಳ್ತಾರೆ ಸರ್? ಹಿಂಗ ಕೈಲಿ ಕಿತ್ತರೆ ಮುರಿತೀರಿ ಸರ್ ಅದನ್ನ. ಕಟ್ಟಿಗೆ ಇರ್ತದೆ, ಏನಾದ್ರು ಬಂದಿದಾವ? ಮಿಷನ್ ಅಂದ್ರೆ ಮಿಷನ್ ಇದಕ್ಕೆ ಹಾಕಿಸ್ತೀರಿ ಸರ್, ನಮ್ಮ ಮಿಷನ್ ಮುರಿದ ಮೇಲೆ ಹಾಕಿಸ್ತೀರಿ. ಆಮೇಲೆ ಅವ್ನು ತೆಗಿಯೋದಕ್ಕೆ ಅದಕ್ಕೆ ಇದಕ್ಕೆ ಮಿಷನ್? ಇಲ್ಲರಿ ಸರ್, ತೆಗಿಯೋದಕ್ಕಿಲ್ಲ. ಕೈಲಿ ಕಿತ್ತು ಇಡ್ತು, ಗುಂಪಿ ಗುಂಪಿ ಇಟ್ಟು ಮಿಷನ್ಗೆ ಹಾಕಿಸ್ತೀವಿ. ಈ ಉಳ್ಳಗಡ್ಡಿಗೆ ಮಾರ್ಕೆಟ್ ಇಲ್ಲಿ ಸರ್ ಮುಂಡ್ರಿ ಇರ್ತೈತಿ ರೀ, ತಳಕಲ್ ಇರ್ತೈತಿ, ಎಲ್ಲ ಕಡೆ ಇರ್ತೈತಿ ಸರ್. ನೀವೆಲ್ಲ ಹೋಗಿ ಮಾರ್ತೀರಿ? ನಾವು ತಳಕಲ್ ಮಾರ್ತೀರಿ. ಏನ್ರಿ ಜಾಸ್ತಿ ತಳಕಲ್ ರೀ? ಏನ್ರಿ ಉಪ್ಗಡ್ಲಿಯ, ಈ ಉಳ್ಳಗಡ್ಲಿಯ ಬೆಲೆ ನಿಮ್ಮ ಅನುಭವದ ಪ್ರಕಾರ ತುಂಬಾ ಏರುಪೇರಾಗಿದೆಯಾ? ಜಾಸ್ತಿ ಆಗೋದು, ಕಮ್ಮಿ ಆಗೋದು? ಹಾಕತ್ ಸರ್. ಎಷ್ಟು ವ್ಯತ್ಯಾಸ ಆಗ್ತದೆ? ರೇಟ್ ಒಂದು 5,000 ಬರ್ತೈತ್ರಿ, 4,800 ಬರ್ತೈತ್ರಿ. ಮುಂದೆ ಅಂದ್ರೆ ತುಂಬಾ ಅಂತರ ಏನಿಲ್ಲ? ಇಲ್ಲ ಇಲ್ಲ. ಈಗ ಟೊಮಾಟೋ ಬೆಲೆ ಒಂದೊಮ್ಮೆ ಜಾಸ್ತಿ ಬಂದ್ಬಿಡುತ್ತೆ, ಒಮ್ಮೆ ನೆಲಕ್ಕೆ? ಇಲ್ಲ ಇಲ್ಲ ಸರ್, ಇದ್ರಲ್ಲಿ ಹಂಗೇನಾಗಲ್ಲ. ಹಂಗೇನಾಗಲ್ಲ. ಹಾಗಾಗಿ ರೈತರಿಗೆ ಒಂದು ಭರವಸೆ ಇದು. ಭರವಸೆ ಸರ್. ಹಣಕಾಸಿನಲ್ಲಿ ಅಂದ್ರೆ ಲಾಸ್ ಆಗೋದಿಲ್ಲ ಇದರಲ್ಲಿ? ಲಾಸ್ ಆಗಲ್ಲ ಸರ್, ಉಳ್ಳಗಡ್ಡೆ ಲಾಸ್. ಉಳ್ಳಗಡ್ಡೆಯಲ್ಲಿ ಲಾಸ್ ಇಲ್ಲಂತಕ್ಕಂಥದ್ದು ಈ ಕಾರಣಕ್ಕಾಗಿ ಉಳ್ಳಗಡ್ಡೆಯನ್ನ ಹೆಚ್ಚು ಅವಲಂಬಿಸ್ಕೊಳ್ತಾರೆ. ಪರಿಸರದ ಕಾರಣಕ್ಕೆ ಮತ್ತು ಬೆಲೆಯಲ್ಲಿ ಹೆಚ್ಚು ಏರುಪೇರು ಆಗೋದಿಲ್ಲ. ಇಲ್ಲ ಸರ್, ಒಂದು ಸೂಕ್ತವಾಗಿರ್ತಕ್ಕಂಥ ಬೆಲೆ ಸಕಾಲಕ್ಕೆ ಸಿಗ್ತದೆ ಅಂತಕ್ಕಂಥದ್ದು. ಜೊತೆಗೆ ನೀವು ಈರುಳ್ಳಿಯನ್ನೆಲ್ಲ ಬೆಳೀತಾ ಇದ್ದೀರಿ ಅಂತ ಹೇಳಿದ್ರಿ. ಈರುಳ್ಳಿ ನಿಮ್ಮ ಭಾಗದಲ್ಲಿ ಹೇಗೆ, ಅದು ಯಾವ ಸಮಯದಲ್ಲಿ ಬಿತ್ತನೆ ಮಾಡಿದ್ರೆ ಸೂಕ್ತ, ನೀವು ಯಾವ ಸಮಯದಲ್ಲಿ ಬಿತ್ತನೆ ಮಾಡ್ತಾ ಇದ್ರಿ ಹೇಗೆ ಸರ್? ನಾವು ಅಗಿ ಉಣಿ ಮಾಡಿ ಬಿತ್ತೆ ಸರ್. ಹಾಗೆ

ಎಲ್ಲ ಜೀವರಾಶಿಗಳು ಬದುಕಬೇಕು ಹಾಗೆ ಸೃಷ್ಟಿಯಾಗಬೇಕು ಅಂತ ಹೇಳಿದ್ರೆ ನೀರೇ ಮೂಲ. ನೀರಿನ ಬಳಕೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಅನಿವಾರ್ಯತೆ ಬಂದಿದ್ದಾದರೂ ಯಾಕೆ ಅನ್ನೋದಾದರೆ, ನಾವು ಹಿಂದೆಂದಿಗಿಂತಲೂ ಕೂಡ ಹೆಚ್ಚಾಗಿ ಕೈಗಾರಿಕೆಗಾಗ್ಬೋದು, ಕೃಷಿಗಾಗ್ಬೋದು, ಅಥವಾ ಮನುಷ್ಯನ ನಗರೀಕರಣದ ಕಾರಣದಿಂದಾಗಿ ವೈಯಕ್ತಿಕ ಕಾರಣಗಳಿಗಾಗಿಯೂ ಕೂಡ ನೀರನ್ನು ಅತಿ ಹೆಚ್ಚಾಗಿ ಬಳಸೋದನ್ನು ಪ್ರಾರಂಭ ಮಾಡಿದೋ. ಹಾಗಾಗಿ ನಾವು ಅಣೆಕಟ್ಟೆಗಳನ್ನು ಕಟ್ಟಿ ಅಲ್ಲಿಂದ ನೀರನ್ನು ನಾವು ಕೃಷಿಗೆ ಬಳಸ್ತಾ ಇದ್ದೀವಿ. ಹಾಗೆ ಅಂತರ್ಜಲಕ್ಕೂ ಕೂಡ ಸಾವಿರಾರು ಅಡಿ ಆಳಕ್ಕೆ ಭೂಮಿಯನ್ನು ಕೊರೆದು ನೀರನ್ನು ಮೇಲಕ್ಕೆ ತಂದು ಬಳಸ್ತಾ ಇದ್ದೀವಿ. ಕೊನೆ ಕೊನೆಗೆ ಹೇಗಪ್ಪ ಅಂದರೆ, ಮಳೆ ಸಕಾಲಕ್ಕೆ ಬರಲಿಲ್ಲ ಅಂತ ಹೇಳಿದರೂ ಕೂಡ ಮೋಡದ ಬಿತ್ತನೆಯನ್ನು ಮಾಡಿ ಮಳೆಯನ್ನು ಕೂಡ ನಾವು ಕೃತಕವಾಗಿ ಸೃಷ್ಟಿ ಮಾಡುವಂತಹ ಹಂತಕ್ಕೂ ಕೂಡ ತಲುಪಿದ್ದೀವಿ. ಹಿಂದೆ ಕೇವಲ ಮಳೆ ಆದರೆ ಅದನ್ನು ಕೆರೆ ಕಟ್ಟೆಗಳ ಮೂಲಕ ಶೇಖರಣೆ ಮಾಡಿಕೊಂಡು ಅದನ್ನು ಬೇಸಿಗೆಯಲ್ಲಿ ಬಳಸ್ತಾ ಇದ್ದೋ. ಇಂದು ಮನುಷ್ಯ ತಂತ್ರಜ್ಞಾನದ ಮೂಲಕ ತನ್ನ ಮನೆಯ ಒಳಗಡೆಲೇ ಬರೋ ರೀತಿ ಮಾಡಿಕೊಂಡಿದ್ದಾನೆ. ಹಾಗೆ ತನ್ನ ಅವಶ್ಯಕತೆಗಿಂತನೂ ಕೂಡ ಹೆಚ್ಚಾಗಿ ಬಳಸ್ತಾ ಇದ್ದಾನೆ. ಹೀಗಾಗಿ ನಮ್ಮ ಭೂಮಿಯ ಮೇಲೆ ಶೇಕಡ 70%ಕ್ಕಿಂತ ಹೆಚ್ಚು ನೀರಿನಿಂದ ಆವೃತ ಆಗಿದೆ ಅಂತ ಗೊತ್ತು. ಹಾಗೆ ಆ ನೀರಿನಿಂದ ಕೇವಲ 2.6% ಮಾತ್ರ ನಾವು ಬಳಸೋದಕ್ಕೆ ಯೋಗ್ಯವಾಗಿರ್ತಕ್ಕಂತಹ ನೀರು. ಅದೇ ನೀರನ್ನು ನಾವು ಕೃಷಿಗೂ ಬಳಸಬೇಕು, ಕೈಗಾರಿಕೆಗೂ ಬಳಸಬೇಕು, ಹಾಗೆ ನಮ್ಮ ದಿನನಿತ್ಯದ ಬಳಕೆಗೂ ಕೂಡ ಬಳಸಬೇಕಾಗಿದೆ. ನೀರಿನ ಬಳಕೆಯಲ್ಲಿ ಆಗಿರ್ತಕ್ಕಂತಹ ಅಸಮರ್ಪಕತೆ ಹಾಗೂ ಆ ನಿಟ್ಟಿನಲ್ಲಿ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಪ್ರತಿ ವರ್ಷವೂ ಕೂಡ ವಿಶ್ವ ಜಲ ದಿನವನ್ನು ಆಚರಿಸಲಾಗ್ತಾ ಇದೆ. ಅದೇ ರೀತಿ ಇನ್ನೊಂದು ವಿಶ್ವ ಜಲ ದಿನ ಆಗಮಿಸಿದೆ. ಎಲ್ಲ ಕ್ಷೇತ್ರಗಳಂತೆ ನೀರಿನ ಬಗೆಗೂ ಕೂಡ ವರ್ಷಕ್ಕೊಂದು ಹೊಸದಾದ ಘೋಷವಾಕ್ಯವನ್ನು ಹೊರಡಿಸಲು ತೀರ್ಮಾನ ಮಾಡಲಾಗಿತ್ತು. ಜಲ ಮತ್ತು ನೈರ್ಮಲ್ಯದ ಬಿಕ್ಕಟ್ಟನ್ನು ನಿಭಾಯಿಸಲು, ಜಾಗೃತಿ ಮೂಡಿಸಲು ಮತ್ತು ಕ್ರಮವನ್ನು ಪ್ರೇರೇಪಿಸಲು ಮಾರ್ಚ್ 22 ವಿಶ್ವ ಜಲ ದಿನವನ್ನು ವಾರ್ಷಿಕವಾಗಿ ಆಚರಣೆ ಮಾಡಲಾಗ್ತಾ ಇದೆ. 1993 ವಿಶ್ವ ಜಲ ದಿನವನ್ನು ವಿಶ್ವಸಂಸ್ಥೆ ಆಚರಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಕೈಗೊಂಡಿತು. ಹಾಗೆ ಈ ವರ್ಷದ ಘೋಷವಾಕ್ಯ ಗ್ಲೇಸಿಯರ್ ಕನ್ಸರ್ವೇಷನ್, ಅಂದರೆ ಘನೀಭವದ ಸಂರಕ್ಷಣೆ ಅಥವಾ ಹಿಮನದಿಯ ಸಂರಕ್ಷಣೆ ಅಂತಕ್ಕಂಥದ್ದು ಈ ವರ್ಷದ ಘೋಷವಾಕ್ಯವಾಗಿದೆ. ಹಿಮನದಿಗಳ ನಿರ್ಣಾಯಕ ಪಾತ್ರವನ್ನು ಇದು ತೋರಿಸುತ್ತೆ. ಹಿಮನದಿಗಳು, ಪರ್ವತದ ಹರಿವು ಮತ್ತು ಹಿಮ ಕರಗುವಿಕೆ ಸುಮಾರು 200 ಶತಕೋಟಿ ಜನರಿಗೆ ಕುಡಿಯುವ ನೀರು, ಕೃಷಿ ಮತ್ತು ಇಂಧನ ಉತ್ಪಾದನೆಗೆ ನೀರನ್ನು ಒದಗಿಸ್ತಾ ಇದೆ. ಕರಗುವ ಹಿಮಗಳ ಅಭಾವದಿಂದಾಗಿ ಉಂಟಾಗ್ತಕ್ಕಂತಹ ಸವಾಲುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಗುರಿಯನ್ನು ಕೂಡ ಈ ಘೋಷವಾಕ್ಯ ಹೊಂದಿದೆ. ಪರಿಸರದಲ್ಲಿ ಆಗ್ತಾ ಇರತಕ್ಕಂತಹ ತಾಪಮಾನಗಳ ಏರಿಳಿತದ ಕಾರಣದಿಂದಾಗಿ ಕುಗ್ಗುತ್ತಿರುವ ಹಿಮನದಿಗಳು ಮತ್ತು ನೀರಿನ ಹರಿವಿನಲ್ಲಿ ಅಸಮರ್ಪಕತೆಯನ್ನು ಉಂಟು ಮಾಡ್ತಾ ಇದೆ. ಹಾಗಾಗಿ ಇದಕ್ಕೆ ಹೊಂದಿಕೊಳ್ಳಲು ಸ್ಥಳೀಯ ತಂತ್ರಗಳನ್ನು ಜಾರಿಗೆ ತರಲು ಜಾಗತಿಕ ಸಮುದಾಯಕ್ಕೆ ಕರೆ ನೀಡಲಾಗ್ತಾ ಇದೆ. ಪ್ರತಿಯೊಬ್ಬರೂ ಕೂಡ ವೈಯಕ್ತಿಕವಾಗಿ ನೀರನ್ನು ಮಲಿನಗೊಳಿಸದೆ ಹೇಗೆ ಬಳಸಬೇಕು, ಹಾಗೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಸಮರ್ಪಕವಾಗಿ ಹೇಗೆ ಬಳಸಬೇಕು ಅನ್ನೋದನ್ನು ನಾವು ಅರಿಯಬೇಕಾದಂತಹ ಅನಿವಾರ್ಯತೆ ಇದೆ. ನೀರು ಜೀವನದ ಪ್ರಮುಖ ಅಂಶ. ಇವಾಗೇನೋ ನಾವು ಬಯಸಿದಾಗೆಲ್ಲ ನಮ್ಮ ಮನೆಯ ನಳದಲ್ಲಿ ನೀರು ಸಿಗ್ತಾ ಇದೆ. ಆದರೆ ಇದೇ ರೀತಿಯ ನೀರು ನಮ್ಮ ಮುಂದಿನ ತಲೆಮಾರಿಗೆ ಶುದ್ಧ ರೀತಿಯಲ್ಲಿ ದೊರಕಬೇಕು ಅಂತ ಹೇಳಿದ್ರೆ, ನಾವು ಕೇವಲ ವೈಯಕ್ತಿಕ ಆಸ್ತಿಯ ಸಂಪಾದನೆ ಕಡೆಗೆ ಗಮನ ಕೊಡೋದಲ್ಲ, ನಾವು ನಮ್ಮ ಹಿಂದಿನ ತಲೆಮಾರಿನಲ್ಲಿ ಯಾವ ರೀತಿ ಪಡೆದಿದ್ದೀವೋ ಅದೇ ರೀತಿಯಲ್ಲಿ ನಮ್ಮ ಮುಂದಿನ ತಲೆಮಾರಿಗೂ ಕೂಡ ಹಸ್ತಾಂತರಿಸುವಂತಹ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನ ಹೊಣೆ. ರೈತ ಬಾಂಧವರೇ, ಇದುವರೆಗೂ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ರೈತರಿಗೆ ಸಲಹೆಯನ್ನು ಕೇಳಿದಿರಿ. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸ ಖರೀದಿ ಮಾಡಬೇಕಾ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗ್ಬೇಕಾ, ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ, 7 or 15 ದಿನಗಳ ಮಿನಿಮಮ್ ಫಿಕ್ಸ್ಡ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಇಂದೆ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1800-420-2233 ಗೆ ಕರೆ ಮಾಡಿ. मौसम के मुताबिक खान पान बदलना हमारी परंपरा है. हल्का और पौष्टिक भोजन गर्मी के दिनों में सेहत अच्छी रखता है. अधिक पानी की मात्रा वाले मौसमी फल और सब्जियां शरीर को ठंडा रखते हैं. प्याज का सलाद और नमक जीरे वाला कच्चा आम जैसे पारंपरिक उपचार तापघात को रोकते हैं.